ಎಸ್ಡಿಎಂ ಆಸ್ಪತ್ರೆ ಧಾರವಾಡ. ರೋಗಿಗಳ ಅನುಕೂಲಕ್ಕಾಗಿ ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ, ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ. ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ. ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ, ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ, ಕಿವಿ ಮೂಗು ಗಂಟಲು ರೋಗ ವಿಭಾಗ, ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ. ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ. ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ನಮಸ್ಕಾರ ಕೇಳಿದರೆ, ಇವತ್ತಿನ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಬಾಯಿಯ ದುರ್ವಾಸನೆ ಕುರಿತು ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆಗೆ ಡಾಕ್ಟರ್ ಗಿರಿಜಾ ಅರಶಿನಗುಡಿ ಅವರು ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಡಾಕ್ಟರ್ ಗಿರಿಜಾ ಅರಶಿನಗುಡಿ ಅವರು, ಸಹಾಯಕ ಪ್ರಾಧ್ಯಾಪಕರು, ಹೊಸಡು ರೋಗ ಚಿಕಿತ್ಸಾ ವಿಭಾಗ, ಎಸ್ಡಿಎಂ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಧಾರವಾಡ. ಬಾಯಿಯ ದುರ್ವಾಸನೆಯ ಕುರಿತು ಇವತ್ತು ತಿಳಿಸಿಕೊಡಲಿದ್ದಾರೆ. ನಾನು ಮೊದಲಿಗೆ ಡಾಕ್ಟರ್ ಗಿರಿಜಾ ಅರಶಿನಗುಡಿ ಅವರ, ಮೂಲತಃ ಇವರು ಬಾಗಲಕೋಟೆ ಜಿಲ್ಲೆಯ ಕಮತಿಗೆಯವರಾಗಿದ್ದು, ತಮ್ಮ ಬಿಡಿಎಸ್ ಪದವಿಯನ್ನು 2020 ಬಾಗಲಕೋಟೆಯ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಪಿಎಂ ನಾಡಗೋಡ ದಂತ ಮಹಾವಿದ್ಯಾಲಯದಲ್ಲಿ ಹಾಗೂ MDS ಸ್ನಾತಕೋತ್ತರ ಪದವಿಯನ್ನು 2024 ದಾವಣಗೆರೆಯ ದಂತ ಮಹಾವಿದ್ಯಾಲಯದಲ್ಲಿ ಪಡೆದಿರ್ತಾರೆ. ಇವರು ಈ ಹಿಂದೆ 1 ಕಾಲ ಎಸ್ಡಿಎಂ ದಂತ ಮಹಾವಿದ್ಯಾಲಯದಲ್ಲಿ ಬೋಧಕರಾಗಿ ಸೇವೆ ಸಲ್ಲಿಸಿದ್ದಾರೆ. 2025 ಎಸ್ಡಿಎಂ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಹೊಸಡು ರೋಗ ಚಿಕಿತ್ಸಾ ವಿಭಾಗಕ್ಕೆ ಸೇರಿದ ಇವರು ಪ್ರಸ್ತುತ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಡಾಕ್ಟ್ರೆ, ನಮ್ಮ ಕೇಳುಗರಿಗೆ ಈ ಬಾಯಿಯ ದುರ್ವಾಸನೆ ಕುರಿತು ಸ್ವಲ್ಪ ಮಾಹಿತಿಯನ್ನು ಮಾಡಿಕೊಡಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು ಕುಮಾರ್ ಅಗಡಿಯವರೇ ನನ್ನ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ. ಎಸ್ಡಿಎಂ ಡಾಕ್ಟರ್ ಆರೋಗ್ಯ ಸಂವಾದ ಕಾರ್ಯಕ್ರಮದ ಮೂಲಕ ನಿಮ್ಮೆಲ್ಲರ ಜೊತೆ ಇಂದು ಬಾಯಿಯ ದುರ್ವಾಸನೆ ಅಥವಾ ಹೆಲಿಟೋಸಿಸ್ ಬಗ್ಗೆ ಚರ್ಚಿಸೋಣ. ಬಾಯಿಯ ಸ್ವಚ್ಛತೆ ಸಮಗ್ರ ಆರೋಗ್ಯದ ದಾರಿ, ಈ ವಾಕ್ಯ ನಿಜಕ್ಕೂ ಬಹುಮೌಲ್ಯವಾಗಿದೆ. ನಮ್ಮ ದಿನನಿತ್ಯದ ಆರೋಗ್ಯದ ಸಂರಕ್ಷಣೆಯ ಆರಂಭವೇ ಬಾಯಿಯಿಂದ ಆಗಬೇಕು. ಏಕೆಂದರೆ ಬಾಯಿಯು ಆಹಾರದ ಪ್ರವೇಶ ದ್ವಾರವಾಗಿದ್ದು, ಅದೇ ಶುಚಿಯಾಗಿ ಇಲ್ಲದಿದ್ದರೆ ಅದು ಅನೇಕ ಸಮಸ್ಯೆಗಳಿಗೆ ದಾರಿ ಮಾಡಿಕೊಡುತ್ತದೆ. ಬಾಯಿಯ ದುರ್ವಾಸನೆ ಒಂದು ಸಾಮಾನ್ಯ ಸಮಸ್ಯೆಯಾಗಿದ್ದರೂ ಇದು ತುಂಬ ಜನರ ಆತ್ಮವಿಶ್ವಾಸವನ್ನು ಕುಗ್ಗುವಂತೆ ಮಾಡುತ್ತದೆ ಮತ್ತು ಸಾಮಾಜಿಕ ವೃತ್ತಿಪರ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ. ದುರ್ವಾಸನೆ ಬರಲಿಕ್ಕೆ ಹಲವಾರು ಕಾರಣಗಳಿವೆ. ಅದರಲ್ಲಿ ಮುಖ್ಯವಾದದ್ದು ಬಾಯಿಯ ಸ್ವಚ್ಛತೆ. ಹಲ್ಲು ಹುಳುಕು ಅಥವಾ ನೀವು ಡೈಲಿ ಬ್ರಷ್ ಮಾಡದಿರಬಹುದು, ಅಥವಾ ಬುದ್ಧಿ ಹಲ್ಲು ಅಂದರೆ ದವಡೆ ಹಲ್ಲಿ ಬರಬೇಕಾದ್ರೆ ಅಲ್ಲಿ ಊಟದ ಪದಾರ್ಥ ಸಿಲುಕಿ ಅದರಿಂದ ಕೂಡ ವಾಸನೆ ಬರುತ್ತದೆ. ಬ್ರಷ್ ಏನೋ ದಿನಾಲೂ ಮಾಡುತ್ತೀರಾ, ಆದರೆ ತುಂಬ ಜನ ನಾಲಿಗೆಯನ್ನು ಸ್ವಚ್ಛ ಮಾಡುವುದನ್ನು ನಿರ್ಲಕ್ಷ್ಯ ಮಾಡ್ತೀರಾ, ಅದೂ ಒಂದು ಕಾರಣವಾಗಿರಬಹುದು. ವಸುಡು ರೋಗ ಇರಲಿ, ಬಾಯಿಯ ಒಣಗುವಿಕೆ, ಇದೆಲ್ಲ ಬಾಯಿಯ ಒಳಗಿನ ಕಾರಣವಾದರೆ ಬಾಯಿಯ ಹೊರಗೆ ಆಗುವ ಕಾರಣ ಎಂದರೆ ಧೂಮಪಾನ, ಮದ್ಯಪಾನ, ಮಧುಮೇಹ ರೋಗ, ಅಜೀರ್ಣ ಸಮಸ್ಯೆ, ಎಸಿಡಿಟಿ, ಹೀಗೆ ಹತ್ತು ಹಲವಾರು ಕಾರಣಗಳಿವೆ. ಬಾಯಿಯ ದುರ್ವಾಸನೆಯನ್ನು ಹೇಗೆ ಪರಿಶೀಲನೆ ಮಾಡಬೇಕೆಂದು ತಿಳಿಯೋಣ. ಮುಖ್ಯವಾಗಿ ದಂತವೈದ್ಯರ ಬಳಿ ಹೋಗಿ ತೋರಿಸಿ. ಎಲ್ಲರಿಗೂ ಬೆಳಗ್ಗೆ ಎದ್ದಾಗ ವಾಸನೆ ಬರುವುದು ಸಾಮಾನ್ಯ, ಆದರೆ ನಿಮಗೆ ವಾಸನೆ ದಿನಪೂರ್ತಿ ಇದ್ದಾಗ ಅದು ಯಾವ ಕಾರಣಕ್ಕೆ ಬರುತ್ತದೆ ಎಂದು ಮುಖ್ಯವಾಗಿ ತಿಳಿಯಬೇಕು. ನಿಮ್ಮ ಬಾಯಿಯ ಆರೋಗ್ಯ ಶುಚಿಯಾಗಿ ಇಟ್ಟುಕೊಳ್ಳದಿದ್ದರೆ ಬಾಯಿಯಲ್ಲಿನ ಕೀಟಾಣುಗಳು ಸಂಗ್ರಹಣಗೊಂಡು ಪ್ಲಾಕ್ ಆಗುತ್ತದೆ. ಈ ಪ್ಲಾಕ್ ಮುಂದೆ ಸಿಮೆಂಟ್ನಂತೆ ಗಟ್ಟಿಯಾಗಿ ಕ್ಯಾಲ್ಕುಲಸ್ ಆಗುತ್ತದೆ. ಇದಕ್ಕೆ ಟಾರ್ಟರ್ ಎಂದು ನಾವು ಕರೆಯುತ್ತೇವೆ. ಈ ಟಾರ್ಟರ್ ಅಥವಾ ಕ್ಯಾಲ್ಕುಲಸ್ ನೀವು ಎಷ್ಟೇ ಮನೆಯಲ್ಲಿ ಉಜ್ಜಲು ಪ್ರಯತ್ನ ಪಟ್ಟರೂ ಅದು ಹೋಗೋದಿಲ್ಲ. ಅದನ್ನು ದಂತವೈದ್ಯರಿಂದಲೇ ನೀವು ಕ್ಲೀನ್ ಮಾಡಿಸಿಕೊಳ್ಳಬೇಕು. ಬಾಯಿಯ ದುರ್ವಾಸನೆ ಇದೆ, ಇದನ್ನು ಹೇಗೆ ಕಮ್ಮಿ ಮಾಡಬೇಕು ಅಥವಾ ಹೇಗೆ ತಡೆಗಟ್ಟಬೇಕು ಎಂದು ತಿಳಿಯೋಣ. ಮೊದಲು ಮುಖ್ಯವಾಗಿ ಬಾಯಿಯ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು. ಹಲ್ಲನ್ನು ದಿನಕ್ಕೆ 2 ಉಜ್ಜಬೇಕು. ಹಲ್ಲು ಉಜ್ಜಲಿಕ್ಕೆ ಬ್ರಷ್ ಮತ್ತು ಟೂತ್ಪೇಸ್ಟನ್ನು ಉಪಯೋಗಿಸಿ. ಹಲ್ಲು ಅಷ್ಟೇ ಅಲ್ಲದೆ ನಾಲಿಗೆಯನ್ನು ಸ್ವಚ್ಛಗೊಳಿಸಿ. ಪ್ರತಿ ಸಲ ತಿಂದಾಗ ಚೆನ್ನಾಗಿ ನೀರಿನಿಂದ ಬಾಯನ್ನು ಮುಕ್ಕಳಿಸಿ ಹಾಗೂ 6 ದಂತವೈದ್ಯರ ಬಳಿ ಭೇಟಿ ನೀಡಿ ಜನರಲ್ ಚೆಕಪ್ ಮಾಡಿಸಿಕೊಳ್ಳಿ. ಚೆನ್ನಾಗಿ 2-3 ನೀರನ್ನು ಕುಡಿಯಿರಿ. ಗಂಧಕ ಅಥವಾ ಸಲ್ಫರ್ ಇರುವ ಆಹಾರ ಸೇವನೆ ಮಾಡಿದಾಗ ಚೆನ್ನಾಗಿ ಹಲ್ಲುಜ್ಜಬೇಕು. ಈರುಳ್ಳಿ, ಬೆಳ್ಳುಳ್ಳಿ, ಕ್ಯಾಬೇಜ್ ಇವೆಲ್ಲ ಸಲ್ಫರ್ ಇರುವ ಆಹಾರಗಳು. ಇದನ್ನು ತಿಂದಾಗ ವಾಸನೆ ಬರುವುದು ಸಹಜ. ಇದನ್ನು ನಾವು ತಡೆಗಟ್ಟಲು ಚೆನ್ನಾಗಿ ಎರಡು ಸಲ ಬ್ರಷ್ ಮಾಡಿಕೊಳ್ಳಬೇಕು. ನಿಮಗೆ ಡಯಾಬಿಟಿಸ್, ಲಿವರ್, ಕಿಡ್ನಿ ಸಮಸ್ಯೆ ಇದ್ದರೂ ಕೂಡ ಬಾಯಿ ವಾಸನೆ ಬರುತ್ತದೆ, ಹಾಗಿದ್ದಾಗ ಜನರಲ್ ಫಿಸಿಷಿಯನ್ ಅನ್ನು ಕಾಣಬೇಕು. ಬಾಯಿಯ ದುರ್ಗಂಧ ಸಾಮಾನ್ಯ ಸಮಸ್ಯೆ ಆಗಿರಬಹುದು, ಆದರೆ ಗಂಭೀರವಾದ ಆರೋಗ್ಯದ ಸೂಚನೆ ಆಗಬಹುದು. ಅದಕ್ಕೆ ಇದನ್ನು ಲಜ್ಜೆ ಪಡದೆ ದಂತವೈದ್ಯರ ಬಳಿ ಹೋಗಿ ನಿಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿ. ನಾನು ಮುಂಚೆ ಹೇಳಿದ ಹಾಗೆ ಮುಖ್ಯವಾಗಿ ಬಾಯಿಯ ಆರೋಗ್ಯ ಕಾಪಾಡಿ. ಆಹಾರ ಪದ್ಧತಿ, ನೀರಿನ ಸೇವನೆಯ ಮೇಲೆನೂ ಗಮನವಿಡಿ ಮತ್ತು ಸಮಯಕ್ಕೆ ಸರಿಯಾಗಿ ತಜ್ಞರ ಭೇಟಿ ನೀಡಿ. ಬಾಯಿಯ ದುರ್ವಾಸನೆ ದೊಡ್ಡ ಸಮಸ್ಯೆಯೇನಂತಿಲ್ಲ. ಕಾರಣವೇನೆಂದು ಗೊತ್ತಾದರೆ ಸರಿಯಾದ ಚಿಕಿತ್ಸೆ ನೀಡಿ ಅದನ್ನು ಸುಲಭವಾಗಿ ನಿಯಂತ್ರಿಸಬಹುದು. ಬಾಯಿಯು ದೇಹದ ಕನ್ನಡಿಯಾಗಿದ್ದು ಅದರ ಮೂಲಕ ನಮ್ಮ ಆರೋಗ್ಯ ಪ್ರತಿಬಿಂಬವಾಗುತ್ತದೆ. ಅದಕ್ಕೆ ಎಲ್ಲರೂ ನಿಮ್ಮ ಬಾಯಿಯ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಡಾಕ್ಟರ್, ಈಗ ನಾವು ಮುಖ್ಯವಾಗಿ ಯಾವುದೇ ಆಹಾರವನ್ನು ಸೇವಿಸಬೇಕಂದ್ರೆ ನಮ್ಮ ಬಾಯಿ ಮುಖಾಂತರ ನಾವು ತಿಳ್ಕೊಳ್ತೀವಿ. ಹೌದು, ಒಂಥರ ಹೆಬ್ಬಾಗಿಲೆ ಇದ್ದಂಗಿದು ಬಾಯಿ. ಪ್ರತಿಯೊಬ್ಬರು ಆಹಾರವನ್ನ ಸೇವನೆ ಮಾಡೋದ್ರಿಂದ ಸಾಕಷ್ಟು ಪದಾರ್ಥಗಳು ಬಾಯಿಯಲ್ಲಿ ಉಳ್ಕೊಳ್ಳೋದ್ರಿಂದ ಈ ಬಾಯಿಯ ದುರ್ವಾಸನೆಗೂ ಒಂದು ಕಾರಣವಾಗಿದೆ. ಇಂತಹ ಸಂದರ್ಭದಲ್ಲಿ ಈ ಬಾಯಿಯ ಸ್ವಚ್ಛತೆ ಎಷ್ಟು ಮುಖ್ಯ ಅಂತ. ಬಾಯಿಯ ಇವಾಗ ನೀವು ಒಂದು ಮನೆ ಅಂತ ದೇಹ ಆದರೆ ಅದು ಮನೆಯ ಮುಖ್ಯ ದ್ವಾರವೇ ಬಾಯಿ ಆಗಿರುತ್ತದೆ. ಸೊ ಅದನ್ನು ನೀವು ಹೇಗೆ ಕಾಪಾಡ್ಕೋಬೇಕು? ಸರಳವಾಗಿದೆ, ನೀವು ಡೈಲಿ ನೀವು ಬ್ರಷನ್ನು ಮಾಡಬೇಕು. ಬ್ರಷ್ ಎರಡು ಸತೆ ಮಾಡೋದ್ರಿಂದ ನಿಮ್ಮ ಬಾಯಿಯ ಆರೋಗ್ಯವನ್ನು ನೀವು ಕಾಪಾಡ್ಕೋತೀರ. ಇವಾಗ ನೀವು ಬ್ರಷ್ ಮಾಡದೇ ಹೋದಲ್ಲಿ ನಿಮಗೆ ಏನಾಗುತ್ತೆ, ಕೀಟಾಣುಗಳು ಡೈಲಿ ಸಂಗ್ರಹಣ ಆಗಿ ಕೂಡುತ್ತದೆ ಹಲ್ ಮೇಲೆ. ಅದು ನೀವು ತುಂಬ ದಿನ ಬಿಟ್ಟಾಗ ಅದು ಬಾಯಿಯ ವಾಸನೆಯಾಗಿ ಆಗುತ್ತದೆ. ಸೊ ಅದನ್ನು ನೀವು ಬ್ರಷ್ ಮಾಡೋದ್ರಿಂದ ಇದು ಸರಳ ಸರಳ ಹಾಂ ಸರಳ ಇದು ಆಗಿರುತ್ತದೆ. ಹಲೋ, ವಿಜಯಪುರದಿಂದ ಬಾಬುರಾವ್ ಕುಲಕರ್ಣಿ. ಈಗ ಬಾಯಿ ವಾಸನೆಗೆ ಈ ಶುಗರ್ ಬಿ ಪಿ ಇದ್ದವ್ರಿಗೂ ಬರಬಹುದು ಹೇಗೆ ಸರ್? ಇದು ಬಾಯಿಯ ವಾಸನೆ ಇದ್ದವರಿಗೆ ಅಂದರೆ ಶುಗರ್ ಇದ್ದವರಿಗೆ ತುಂಬ ಕಾಮನ್ ಸರ್ ಬಾಯಿಯ ವಾಸನೆ. ಅದೇನಾಗುತ್ತೆ ಅಂದರೆ ನಿಮಗೆ ಅನ್ಕಂಟ್ರೋಲ್ ಡಯಾಬಿಟಿಸ್ ಇದ್ದಾಗ ಬಾಯಿಯ ವಾಸನೆ ತುಂಬ ಜನರಿಗೆ ಇದು ಕಾಣಿಸ್ಕೊಳ್ಳುತ್ತದೆ. ಸೊ ಅದನ್ನು ನೀವು ತಡೆಗಟ್ಟಲು ನಿಮ್ಮ ಡಯಾಬಿಟಿಸನ್ನು ನೀವು ಕಂಟ್ರೋಲಲ್ಲಿ ಇಡಬೇಕು ಮತ್ತು ದಿನ ನೀವು ಬ್ರಷ್ ಮಾಡುವುದರಿಂದ ಇದನ್ನು ನೀವು ಕಡಿಮೆ ಮಾಡಿಕೊಳ್ಳಬಹುದು. ನಮಸ್ಕಾರ ಸರ್. ಹಲೋ ಹಲೋ ಹಲೋ ನಮಸ್ಕಾರ ಸರ್. ನಮಸ್ಕಾರ, ಯಾರು ಮಾತಾಡೋದು? ನಾನು ಕುಮಾರ್ ಅಗಡಿ ಅವರಿಗೆ ಹಾಗೂ ಡಾಕ್ಟರ್ಗೆ ನಮಸ್ಕಾರ. ನಮಸ್ಕಾರ ಸರ್. ನಾನು ನಿಯಮಿತ ಕೇಳುವಾಗ ಉದಯ ಟೇಲರ್ ಸರ್. ಹೇಳ್ರಿ ತಮ್ಮ ಪ್ರಶ್ನೆ. ಈಗ ನೀವು ಬುದ್ಧಿ ಹಲ್ಲಿನ ಬಗ್ಗೆ ಹೇಳಿದ್ರಲ್ಲ ಮೇಡಮ್. ಹೌದು ಸರ್. ಅದು ಎಷ್ಟನೇ ವಯಸ್ಸಿನೊಳಗೆ ಕಾಣಿಸ್ಕೊಳ್ತತಿ ಸರ್? ಅದು 18 ವರ್ಷದ ನಂತರ ಬರ್ತೈತ್ರಿ ಸರ್. ಮೂರನೇ ವಸಡೆ ಹಲ್ಲು ಅಂತ ನಾವೇನ್ ಹೇಳ್ತೇವಲ್ಲ ಅದು ದವಡೆ ಹಲ್ಲು, ಅದು ಒಸಡು ಮೇಲೆ ನಿಮಗೆ ತುಂಬಾ ಪರಿಣಾಮ ಬೀಳುತ್ತದೆ. ಅದು ಬರಬೇಕಾದ್ರೆ ಒಸಡು ಉಬ್ಬು ಆಗ್ಬೋದು ಅಥವಾ ಒಸಡಿಂದ ಕೀವು ಬರ್ಬೋದು ಅಥವಾ ಒಸಡು ನೋವು ತುಂಬಾ ಇರುತ್ತದೆ. ಸೊ ಆ ಸಮಯದಲ್ಲಿ ನೀವು ಅದನ್ನ ದಂತ ನಿಮ್ಮ ಅಲ್ಲೇ ಪಕ್ಕ ಇರುವ ಅಥವಾ ನಿಮಗೆ ನಿಯರ್ ಆಗಿರುವ ದಂತ ವೈದ್ಯರಿಗೆ ನೀವು ತೋರಿಸ್ಬೇಕು. ಅದು ಕೀಳಿಸೋದಾದ್ರೆ ಕೀಳಿಸ್ಬೇಕು ಸರ್, ಯಾಕಂದ್ರೆ ಅದು ಬರ್ಲಿಕ್ಕೆ ಜಾಗ ಇಲ್ಲ ಅಂದ್ರೆ ನಿಮಗೆ ತುಂಬಾ ತೊಂದರೆ ಕೊಡುತ್ತದೆ. ಅಲ್ಲ ಮೇಡಮ್, ಅದ ನೋವನ್ನ ಬಹಳ ಕಾಣಿಸ್ತದ. ಅದೇನಂದ್ರೆ ಸರ್, ಅದು ಬರ್ಲಿಕ್ಕೆ ಜಾಗ ಇಲ್ಲ, ನಿಮ್ ಮೂಳೆಯಲ್ಲಿ ಹಲ್ಲಿನ ಇದ್ರಲ್ಲಿ ಜಾಗ ಇಲ್ಲ ಅಂದ್ರೆ ಅದು ಬರೋವರೆಗೂ ನೋವಿರುತ್ತೆ ಸರ್ ನಿಮ್ಗೆ. ಅಲ್ರಿ ಮೇಡಮ್, 32 ಹಲ್ಲ ಅಲ್ರಿ, ಅದಕ್ಕೆ ಜಾಗ ಇಲ್ಲದೆ ಬರ್ತದೆ ಅನ್ರಿ ಮೇಡಮ್? ಹೌದು ಸರ್, ಅದೇನ ಕ್ರಮೇಣ ನಿಮ್ದು ಸ್ಪೇಸ್ ಇದ್ರೆ ಅದು ನಾರ್ಮಲ್ ಆಗಿ ಬರುತ್ತದೆ ಸರ್. ಅದಿಲ್ಲ, ನಿಮ್ಗೆ ಜಾಗ ಇಲ್ಲ, ಪಕ್ಕದ ಹಲ್ಲಿಗೆ ಕಂಪ್ಲೀಟ್ ಆಗಿ ನಿಮ್ ಬಾಯಲ್ಲಿ ಬರ್ಲಿಕ್ಕೆ ಜಾಗ ಇಲ್ಲ ಅಂದ್ರೆ ಅದು ನಿಮ್ಗೆ ಈ ತರ ಒಸಡು ತೊಂದರೆ ಆಗ್ಬೋದು ಅಥವಾ ಕೀವ್ ಆಗ್ಬೋದು ಅಥವಾ ರಕ್ತ ಬರ್ಬೋದು ಅಥವಾ ಒಸಡು ಉಬ್ಬಬಹುದು, ಅದರಿಂದ ನಿಮ್ಗೆ ನೋವು ಬಹಳ ಆಗ್ತದೆ. ಅದಕ್ಕೆ ನೀವು ಅಲ್ಲಿ ಸರ್, ಅದು ಪೇಸ್ಟ್ ಗೀಸ್ಟ್ ತಿಕ್ಕೋದ್ರಿಂದ ಹೋಗೋದಿಲ್ಲ ಸರ್. ಅದು ನಿಮ್ಮಲ್ಲೇ ತೋರಿಸ್ಬೇಕು. ಹಾ ಸರಿ, ನಮ್ಮಲ್ಲೇ ಆದ್ರೂ ತೋರಿಸ್ಬೋದು ಅಥವಾ ನಿಮ್ ಹತ್ತಿರವಾದ ಯಾವ್ದಾದ್ರು ದಂತ ವೈದ್ಯರ ಹತ್ರ ತೋರಿಸ್ಬೋದು. ಅದ ತೋರಿಸಿದ್ಮೇಲೆ ಗೊತ್ತಾಗುತ್ತೆ ಸರ್ ಅದು ತಗಸ್ಬೇಕಾ ಅಥವಾ ಉಳ್ಸಕ್ ಬರುತ್ತಾ, ಅದನ್ನ ನೋಡಿ ಆಮೇಲೆ ಡಿಸೈಡ್ ಮಾಡ್ತಾರೆ. ಸರಿ ಸರ್, ನಮಸ್ಕಾರ. ಹಲೋ ಡಾಕ್ಟರ್, ಈಗ ಕೆಲವರಿಗೆ ಬಾಯಿ ವಾಸನೆ ಬರೋದೇ ಗೊತ್ತಾಗೋದಿಲ್ಲ. ಶೇಕಡಾ 80% ನಾವು ಜನರನ್ನು ನೋಡ್ತೀವಿ, ಅವರ ಬಾಯಿ ವಾಸನೆ ಬರ್ತಾ ಇರುತ್ತೆ, ಆ ವಾಸನೆ ಬರೋದೇ ಗೊತ್ತಾಗೋದಿಲ್ಲ, ಅದನ್ನು ಯಾವ ಥರ ಅವರು ಕಂಡುಹಿಡ್ಕೋಬೇಕಂತ ಸರ್? ಇದು ಏನಂದರೆ, ಇವಾಗ ನೀವು ಪಕ್ಕದವರಾಗಲಿ ಅಥವಾ ನಿಮ್ಮದು ಸ್ನೇಹಿತರಾಗಲಿ ನಿಮ್ಮ ಮನೆಯವರಾಗಲಿ ಯಾರಾದರೂ ಹೇಳೇ ಹೇಳ್ತಾರೆ ಬಾಯಿಯ ವಾಸನೆ ಇದ್ದಾಗ, ಆದರೂ ನಿಮಗೆ ಅದು ಬಾಯಿಯ ವಾಸನೆ ಇದೆ ಅನ್ನಿಸ್ತಾ ಇದೆ ಆದರೆ ನಿಮಗೆ ಗೊತ್ತಾಗ್ತಿಲ್ಲ ಅಂದರೆ ನೀವು ವೈದ್ಯರ ಹತ್ರ ಹೋಗ್ಬೋದು ತೋರಿಸ್ಲಿಕ್ಕೆ. ಅವ್ರ ಹತ್ರ ಒಂದು ಸ್ಪೆಷಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ಇರುತ್ತೆ ಬಾಯಿಯ ವಾಸನೆಯನ್ನು ಕಂಡುಹಿಡಿಲಿಕ್ಕೆ. ನೀವು ಸಾಮಾನ್ಯ ಮನೆಯಲ್ಲಿ ಸರಳವಾದ ಮೆಥಡ್ ಅಂದ್ರೆ, ನೀವು ಸ್ಪೂನ್ ಇರುತ್ತಲ್ಲ ಮನೆಯಲ್ಲಿ, ಚಮಚ ಇರುತ್ತಲ್ಲ, ಅದ್ರ ಹಿಂದಿನ ಭಾಗ ಅದು ಚಮಚೆಯಲ್ಲಿ ನೆಕ್ಕಬೇಕು, ಅದನ್ನ ನೀವು ದೂರ ಇಟ್ಟು ವಾಸನೆ ತಗೊಂಡಾಗ ನಿಮಗೆ ಗೊತ್ತಾಗುತ್ತೆ ಬಾಯಿಯ ವಾಸನೆ. ಈಗ ಒಂದು ಕರೆ ಇದೆ ನೋಡೋಣ. ಹಲೋ, ಹಲೋ, ನಮಸ್ಕಾರ, ಯಾರು ಮಾತಾಡೋದು? ನಮಸ್ಕಾರ, ನಾ ಜಮಖಂಡಿ ತಾಲೂಕು ಚಿಕ್ಕಪಡಸಳಿಯಿಂದ ರಮೇಶ್ ಕಂಕನವಾಡಿ ರೀ. ರಮೇಶ್ ಅವರೇ ನಮಸ್ಕಾರ, ಡಾಕ್ಟರ್ ಇದಾರೆ, ನೇರವಾಗಿ ಪ್ರಶ್ನೆ ಕೇಳಿ. ಅದರ ಸರ್, ಬಿ ಪಿ ಶುಗರ್ ಇದ್ದವರು ಕಂಪಲ್ಸರಿ ಬಾಯಿ ದುರ್ವಾಸನೆ ಬರಬೇಕನ್ರಿ ಮೇಡಮ್ ಅವ್ರ? ಹೌದ್ರಿ ಸರ್, ನಾ ಅವಾಗ್ಲೇ ಹೇಳದಂಗ ಶುಗರ್ ಇದ್ದವರಿಗೆ ಇದು ಕಾಮನ್ ರೀ ಸರ್. ಮತ್ತ ನೀವು ಏನ್ ಗುಳಗಿ ತಗೋತಿರ್ತಿರಲ್ಲ ಅದ್ರ ಪರಿಣಾಮ ಆಗ್ಬೋದು, ಅಥವಾ ನೀವು ಅನ್ಕಂಟ್ರೋಲ್ಡ್ ನಿಮ್ಗೆ ಡಯಾಬಿಟಿಸ್ ಇಂದ ನಿಮ್ದ ರಕ್ತದಲ್ಲಿ ಶುಗರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಇರ್ಬೋದು, ಇದು ಹಲವಾರು ಕಾರಣಗಳು ಇರುತ್ತೆ. ಸೊ ನೀವು ಯಾವಾಗಲೂ ನಿಮ್ದು ಏನು ಬಿ ಪಿ ಆಗಲಿ ಶುಗರ್ ಆಗಲಿ ನೀವು ಕಂಟ್ರೋಲ್ ಒಳಗೆ ಇಟ್ಟು, ಮತ್ತು ನೀವು 6 ತಿಂಗಳಿಗೊಮ್ಮೆ ನೀವು ದಂತವೈದ್ಯರ ಹತ್ರ ಹೋಗಿ ಬಾಯನ್ನು ನೀವು ಕ್ಲೀನ್ ಮಾಡಿಸ್ಕೊಳ್ಳೋದ್ರಿಂದ ಇದನ್ನು ನೀವು ತಡೆಗಟ್ಟಬಹುದು. ನೀವು ಅದನ್ನು ಹಂಗೆ ನೀವು ನಿರ್ಲಕ್ಷ್ಯ ಮಾಡಿ ನೀವು ಬ್ರಷ್ ನೀವು ನೀಟಾಗಿ ಮಾಡ್ತಾ ಇಲ್ಲ ಅಂದರೆ ಅದು ಇನ್ನೂ ಜಾಸ್ತಿ ಆಗಿ ನಿಮ್ಮ ಹಲ್ಲು ಲೂಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗೋದು ಅಥವಾ ಒಸಡೆಯಿಂದ ರಕ್ತ ಬರೋದು ಇದೆಲ್ಲ ಕಾಣಿಸುತ್ತೆ. ಹೌದ್ರಿ ಸರ್, ಆದ್ರೆ ಅದು ನಿಮ್ಗೆ ಡಾಕ್ಟರ್ ಕೊಟ್ಟಿದ್ದ ಇರ್ಬೇಕು. ನೀವಾಗ್ಲೇ ಹೋಗಿ ತಗೊಳ್ಳೋದ್ರಿಂದ ಅದಕ್ಕೂ ನಿಮ್ಗೆ ಸೈಡ್ ಎಫೆಕ್ಟ್ಸ್ ತುಂಬಾ ಇರ್ತಾವ. ಅಂದ್ರೆ ಅದನ್ನ ನೀವು ಇಷ್ಟು ಪಿರಿಯಡ್ ಯೂಸ್ ಮಾಡ್ಬೇಕಂತ ಇರ್ತದ್ರಿ ಸರ್. ಅದನ್ನ ಬಿಟ್ಟು ನೀವು ಜಾಸ್ತಿ ಯೂಸ್ ಮಾಡೋದ್ರಿಂದ ಅದರಿಂದನೂ ನಿಮ್ಗೆ ಕೆಟ್ಟ ಪರಿಣಾಮಗಳಾಗಬಹುದು. ಹೀಗಾಗಿ ಯಾವಾಗ್ಲೂ ನೀವು ಮೌತ್ ವಾಶ್ ಯೂಸ್ ಮಾಡ್ಬೇಕಾದ್ರೆ ಡಾಕ್ಟರ್ ಸಲಹೆ ತಗೊಂಡು ಯೂಸ್ ಮಾಡೋದು ಒಳ್ಳೇದು. ಕರೆ ಮಾಡಿದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಮುಂದಿನ ಕರೆ ನೋಡೋಣ. ಹಲೋ, ಹಲೋ, ಹಲೋ, ಹಲೋ, ಹಲೋ, ನಮಸ್ಕಾರ ರೀ, ಯಾರು ಮಾತಾಡೋದು? ನಾವು ತುಪ್ಪದ ಕೊರಟಿಯಿಂದ ಮಾತಾಡಕತ್ತೇವ್ರಿ. ತಮ್ಮ ಹೆಸರು ರೀ? ತಮ್ಮ ಹೆಸರು? ನಮ್ಮ ಹೆಸರು ಪಂಪಾಪತಿ ಅಂತ ಹೇಳಿ. ಪಂಪಾಪತಿ ಅವರೇ, ಡಾಕ್ಟರ್ ಇದಾರೆ, ನೇರವಾಗಿ ಪ್ರಶ್ನೆ ಕೇಳಿ. ಕೇಳ್ತೇನ್ರಿ. ಈಗ ಸರ್ ಹೇಳ್ರಿ. ಈಗ ಇವು ಹುಡುಗರು ಬಾಯಿ ನಾರ್ತಾವಲ್ರಿ, ಯಾ ಟೂತ್ ಪೇಸ್ಟ್ ಹಚ್ಚಿ ತಿಕ್ಕಬೇಕ್ರಿ ಅವ್ರ ಹಲ್ಲನ್ನ? ಡಾಕ್ಟ್ರೆ, ಸಣ್ಣ ಮಕ್ಕಳಲ್ಲಿ ಬಾಯಿ ವಾಸನೆ ಬಂದಾಗ ಅವರು ಯಾವುದನ್ನ ಬಳಸಬೇಕಂತ ಕೇಳ್ತಾ ಇದ್ದಾರೆ. ಸರ್ ನಮಸ್ತೆ ಸರ್, ನಿಮ್ಮ ಹುಡುಗರು ಎಷ್ಟು ವಯಸ್ಸಿನವರಿದ್ದಾರೆ? 11 ವರ್ಷ ಒಬ್ಬಕ್ಕಿದ್ದಾಳ್ರಿ. ಅವ್ರಿಗೆ ಏನಾದ್ರೂ ಬಾಯಲ್ಲಿ ಹುಳುಕು ಅಥವಾ ಒಸಡಲ್ಲಿ ರಕ್ತ ಈ ತರ ಏನಾದ್ರೂ ತೊಂದರೆ ಇದೆಯಾ? ನಾರ್ಮಲ್ ಆಗಿ ನೀವು ಸಣ್ಣ ಮಕ್ಕಳಿಗಾಗೇನೆ ಪೇಸ್ಟ್ ಬರುತ್ತೆ ಸರ್, ತುಂಬಾ ಪೇಸ್ಟ್ಗಳು ಅವೈಲೇಬಲ್ ಇದೆ. ಆದ್ರೆ ನೀವು ಅದರಲ್ಲಿ ಬ್ರಷ್ ಯಾವ್ದು ಯೂಸ್ ಮಾಡ್ತೀರಾ ಅದು ಮ್ಯಾಟರ್ ಆಗುತ್ತೆ. ತುಂಬಾ ಹಾರ್ಡ್ ಬ್ರಷ್ ಅನ್ನು ಯೂಸ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಓಕೆ ಸರಿ ಸರ್, ಯಾವುದೇ ಪೇಸ್ಟ್ ನೀವು ಉಪಯೋಗಿಸಿದ್ರು ನಡೆಯುತ್ತೆ, ಆದ್ರೆ ಅದು ನೀವು ಯಾವ ತರ ಯೂಸ್ ಮಾಡ್ತೀರಾ ಅದು ಮ್ಯಾಟರ್ ಆಗುತ್ತೆ. ನೀವು ಬ್ರಷ್ ತುಂಬಾ ಫುಲ್ ಪೇಸ್ಟ್ ಯೂಸ್ ಮಾಡೋದ್ರಿಂದ ಅದು ಫುಲ್ ಕ್ಲೀನ್ ಆಗುತ್ತೆ ಅಂತ ಏನಿಲ್ಲ. ನೀವು ಸ್ವಲ್ಪ ಅಂದ್ರೆ ನೀವು ಶೇಂಗಾ ಕಾಳಿನಷ್ಟು ಸೈಜ್ ಪೇಸ್ಟ್ ಹಚ್ಚಿ ಯೂಸ್ ಮಾಡಿದ್ರೆ ಸಾಕು, ಅದೇನೆ ಅವರಿಗೆ ವರ್ಕ್ ಆಗುತ್ತೆ. ನಮಸ್ಕಾರ. ನಮಸ್ಕಾರ. ಮುಂದಿನ ಕರೆ ನೋಡೋಣ. ಹಲೋ, ಹಲೋ, ನಮಸ್ಕಾರ, ಯಾರು ಮಾತಾಡೋದು? ನಾವು ಹುಬ್ಳಿಯಿಂದ ಸಿದ್ದಪ್ಪ ಮಾಡ್ಯಾರ. ಸಿದ್ದಪ್ಪ ಅವರೇ, ಡಾಕ್ಟರ್ ಇದಾರೆ, ನೇರವಾಗಿ ಪ್ರಶ್ನೆ ಕೇಳಿ. ನಮಸ್ಕಾರ ರೀ ಮೇಡಮ್. ನಮಸ್ಕಾರ ಸರ್, ಹೇಳಿ. ಈಗ ಹಲ್ಲು ಕಿಳಿಸ್ಕೊಂಡ್ರೆ ಏನ ವಸಡಿಗೆ ಸಂರಕ್ಷಣೆ ಮಾಡಬಹುದು ಮೇಡಮ್? ಇನ್ನೊಮ್ಮೆ ಹೇಳಿ ಸರ್. ಹಲ್ಲು ಹಲ್ಲು ಕಿಳಿಸ್ಕೊಂಡಿರ್ತಾರಲ್ಲ ಮೇಡಮ್, ಹಲ್ಲು ಕಿಸ್ಕೊಂಡು ಸಟ್ ಹಾಕೊಂಡಿರ್ತಾರಲ್ಲ, ಅವ್ರು ಯಾವ ರೀತಿ ವಸಡಿನ ಸಂರಕ್ಷಣೆ ಮಾಡಬಹುದು? ಸರ್, ಇದು ಸೆಟ್ ಅಲ್ಲಿ ಎರಡ್ ತರ ಬರುತ್ತೆ, ಒಂದು ಫಿಕ್ಸ್ಡ್ ಇರುತ್ತೆ, ಒಂದು ದಿನ ತಗೋ. ನಿಮ್ಮ ರೇಡಿಯೋ ಸೆಟ್ ಅನ್ನ ಸ್ವಲ್ಪ ದೂರ ಇಡಿ. ಫಿಕ್ಸ್ಡ್ ಸೆಟ್ ಆಗ್ಬೋದು ಅಥವಾ ಡೈಲಿ ನೀವು ತೆಗೆದು ಹಾಕೊಳ್ಳೋ ಸೆಟ್ ಆಗ್ಬೋದು, ಈ ತರ ಸೆಟ್ ಇರುತ್ತೆ ಸರ್. ನೀವು ಫಿಕ್ಸ್ ಅಂದ್ರೆ ತೆಗೆದು ಹಾಕೊಳ್ಳೋದು, ನಿಮ್ ತೆಗೆದು ಹಾಕೊಳ್ಳೋದಿದ್ರೆ ನೀವು ಡೈಲಿ ರಾತ್ರಿ ಅದನ್ನ ನೀರಿನಲ್ಲಿ ತೆಗೆದಿಟ್ಟು ಅದನ್ನ ಚೆನ್ನಾಗಿ ಬೆಳಗ್ಗೆ ಎದ್ದು ಕ್ಲೀನ್ ಮಾಡ್ಕೊಂಡು ಹಾಕೋಬೇಕು ಸರ್. ಅದೇನಾಗುತ್ತೆ, ನೀವು ಸಣ್ಣದ ಅದು ನೀವು ಸೆಟ್ ನೀವು ಚುಚ್ಚೋದಾಗ್ಲಿ ಅಥವಾ ಸೆಟ್ ನಿಮ್ದು ಹಾರ್ಡ್ ಇದ್ರೆ ಅಥವಾ ನೀವು ತುಂಬಾ ಸಮಯದಿಂದ ಆ ಸೆಟ್ ಯೂಸ್ ಮಾಡ್ತೀರಾ ಅಂದ್ರೂ ಈ ಸಮಸ್ಯೆ ಬರ್ತದ ಸರ್. ಸೊ ನೀವು ಡೈಲಿ ಬೆಳಗ್ಗೆ ಎದ್ದು ನಿಮ್ಗೆ ಅಲ್ಲಿ ಇಲ್ಲದೆ ಇದ್ರೂ ಕೂಡ ನೀವು ಬಟ್ಟಿಯಿಂದ ಆ ಒಸಡನ್ನು ಕ್ಲೀನ್ ಮಾಡ್ಕೋಬಹುದು. ಯಾಕಂದ್ರೆ ನಿಮ್ದು ಹಲ್ ಸೆಟ್ ಕೆಳಗಡೆ ಹೋಗಿ ಒಂದೊಂದ್ಸತಿ ಏನಾಗುತ್ತೆ ಊಟದ ಇದು ಕೂತಿರುತ್ತೆ ಅಲ್ಲಿ. ಸೊ ಅದ್ರ ಮೇಲೆ ನೀವು ಒಸಡನ್ನು ಹಾಕಿದ್ರೆ ಅದು ಕ್ರಮೇಣ ನಿಮ್ಗೆ ತೊಂದರೆ ಕೊಡುತ್ತೆ. ಸೊ ಅದು ಡೈಲಿ ನೀವು ಬಾಯಿ ಮುಕ್ಕುಳಿಸೋದಾಗ್ಲಿ ಅಥವಾ ಚೆನ್ನಾಗಿ 2-3 ಲೀಟರ್ ನೀರು ಕುಡಿಯೋದಾಗ್ಲಿ ಈ ತರ ಮಾಡೋದ್ರಿಂದ ನಿಮ್ಮ ಆರೋಗ್ಯವೂ ಸರಿಯಾಗಿರುತ್ತೆ ಮತ್ತು ಒಸಡನ್ನು ಗಟ್ಟಿಯಾಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ಅಂದ್ರೆ ಡಾಕ್ಟರ್, ಈಗ ಹಲ್ಲು ಸೆಟ್ ಅನ್ನು ತೆಗೆದಿಟ್ಟಾಗ ನಾವು ಒಸಡಿನ ಮೇಲೆ ನಾವು ಬೆರಳಿನಿಂದ ಹಲ್ಲನ್ನು ಉಜ್ಜಿದಾಗ ಅದು ಯಾವುದೇ ರೀತಿಯ ವಾಸನೆ ಬರಲಿಕ್ಕೆ ತಡೆಗಟ್ಟುತ್ತೆ. ಈಗ ಇನ್ನೊಂದು ಕರೆ ಇದೆ. ಹಲೋ ಹಲೋ ಹಲೋ ಹಲೋ, ಸಂದೀಪ್ ದಾವಣಗೆರೆಯಿಂದ. ಹಾ ಸಂದೀಪ್ ಅವರೇ, ಡಾಕ್ಟರ್ ಇದ್ರೆ ಮಾತಾಡಿ. ಸರ್, ಇದು ಇದಕ್ಕೆ ಬರಲು ಅದೇ ನಾನು ಹೇಳಿದಾಗೆ ಹಲವಾರು ಕಾರಣಗಳಿವೆ. ಒಂದು ತಾತ್ಕಾಲಿಕವಾಗಿರ್ಬೋದು ಅಥವಾ ಒಂದು ನೀವು ದಿನನಿತ್ಯ ನಿಮಗೆ ಆಗ್ಬೋದು ಒಂದು ಕಾರಣ. ಸೊ ಅದು ನಿಮ್ಮ ದೇಹದ್ದಾಗ್ಲಿ ಬಾಯಿಯದಾಗ್ಲಿ ನೀವು ಅದು ಎದಕ್ ಬರ್ತಾ ಇದೆ ಅನ್ನೋದು ಫಸ್ಟ್ ಕಂಡುಹಿಡಿಬೇಕು. ನಿಮ್ಮ ಬಾಯಲ್ಲಿ ಹುಳುಕಲ್ಲಿದ್ರೆ ಅಥವಾ ಏನೋ ಒಂದು ಒಸಡೆ ತೊಂದರೆ ಇದ್ರೆ ಅಥವಾ ನೀವು ಈ ತರ ಏನಾದ್ರೂ ಹಲ್ಲಿಂದ ಸಮಸ್ಯೆ ಆಗ್ತಾ ಇದ್ರೆ ಅದು ಹಲ್ಲಿನ ಚಿಕಿತ್ಸೆ ನೀವು ತಗೊಂಡ್ರೆ ಅದು ಕಮ್ಮಿ ಆಗುತ್ತೆ. ಆದರೆ ನೀವು ಹಲ್ಲಿನ ಚಿಕಿತ್ಸೆ ತಗೊಂಡ ಮೇಲೂ ಅದು ಕಮ್ಮಿ ಆಗ್ತಿಲ್ಲ ಅಂದ್ರೆ ಅದು ನಿಮ್ ದೇಹದ ಸಂಬಂಧಪಟ್ಟದ್ದು ಇರಬಹುದು. ಸರ್, ಅದು ಪೂರ್ತಿಯಾಗಿ ಗುಣಮುಖ ಆಗ್ಬೇಕಂದ್ರೆ ನಿಮ್ದು ನಾಲ್ಗೆಯನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದು ನಿಮ್ದು ಒಂದು ಆಪ್ಷನ್ ಸರ್. ಇಲ್ಲಾಂದ್ರೆ ನೀವು ಅಂದ್ರೂ ಅದ್ರ ಮೇಲೆ ಗುಳ್ಳೆ ತರ ಆಗಿದೆ ಅಥವಾ ನಾಲ್ಗೆ ಕಟ್ ಆಗಿದೆ, ಏನಾದ್ರೂ ನೀವು ಗಟ್ಟಿಯಾದ ಪದಾರ್ಥ ತಿನ್ಬೇಕಾದ್ರೆ ಅದು ತಾಕಿ ಏನಾದ್ರೂ ಕಟ್ ಆಗಿದೆ ಅಂತಂದ್ರೆ ನೀವು ಹತ್ತಿರವಾದ ದಂತ ವೈದ್ಯರ ಹತ್ರ ತೋರಿಸಿದ್ರೆ ಅದಕ್ಕೆ ಸರಿಯಾದ ಚಿಕಿತ್ಸೆ ಅವರು ಹೇಳ್ತಾರೆ. ಆದ್ರೆ ನಾರ್ಮಲ್ ಆಗಿ ನೀವು ಏಕಾಗ್ತದೆ, ನೀವು ತುಂಬಾ ಬಿಸಿಯಾಗಿ ಊಟ ಮಾಡಿದ್ರು ಒಂದು ರೀಸನ್ ಇರುತ್ತೆ, ಅಥವಾ ನೀವು ತುಂಬಾ ಖಾರದ ಊಟ ಮಾಡಿದ್ರೆ ಅಥವಾ ನಿಮ್ಗೆ ಎಲೆ ಅಡಿಕೆ ಹಾಕೋ ಹವ್ಯಾಸ ಇದ್ರೇನು ಅದೆಲ್ಲ. ಓಕೆ, ಅಂದ್ರೆ ನೀವು ತುಂಬಾ ಬಿಸಿಯಾದ ಮತ್ತು ಗಟ್ಟಿ ಖಾರ ಪದಾರ್ಥನು ಸ್ವಲ್ಪ ದಿನ ಕಮ್ಮಿ ಮಾಡಿ ನೋಡಿ ಸರ್. ನೀಟಾಗಿ ಅದನ್ನ ಕ್ಲೀನ್ ಮಾಡ್ಕೊಳ್ಳಿ. ಬೆಳಗ್ಗೆ ಎದ್ದ ತಕ್ಷಣ ಹಲ್ಲಲ್ದೇನೆ ನಾಲ್ಗೆನೂ ಕ್ಲೀನ್ ಮಾಡ್ಕೊಳ್ಳಿ. ಮೇಡಮ್, ಅದು ಸಾದಾ ಬ್ರಷ್ ಎಲ್ಲ ಮಾಡಿ ನಡೆದಿದ್ರು ಅದು ನಾಲ್ಗೆಗೆ ಅಂತ ಸೆಪರೇಟ್ ಬಂದ್ರ ಅದನ್ನ ಮಾಡ್ರು. ಟಂಗ್ ಕ್ಲೀನರ್ ಅಂತ ಒಂದು ಸೆಪರೇಟ್ ಆಗಿ ಸಿಗುತ್ತೆ ಸರ್. ಅದು ಎದಕ್ ಒಡೆದಿದೆ ಅಂತ ನೋಡ್ಬೇಕು. ನೀವು ನೀರ್ ಕಮ್ಮಿ ಕುಡಿಯೋದ್ರಿಂದ ಒಂದೊಂದ್ಸತಿ ನಾಲ್ಗೆ ಕಟ್ ಆಗಿರುತ್ತೆ ಅಥವಾ ಒಡೆದಿರೋ ತರ ಆಗಿರುತ್ತೆ. ಸೊ ನೀವು ನೀರು ಕುಡಿಯೋ ಪ್ರಮಾಣನು ಜಾಸ್ತಿ ಮಾಡಿ. ಒಂದೊಂದ್ಸತಿ ಡಿಹೈಡ್ರೇಷನ್ ಅಂತ ಹೇಳ್ತೇವೆ ನಾವು, ಅದರಿಂದಾನು ಈ ಸಮಸ್ಯೆ ಆಗುತ್ತದೆ. ಆಗುತ್ತೆ ಸರ್. ಕರೆ ಮಾಡಿದಕ್ಕೆ ಧನ್ಯವಾದಗಳು. ನಮಸ್ಕಾರ. ಡಾಕ್ಟರ್ಗೆ ಕೆಲವರು 8 ತಾಸು ಉಪವಾಸ ಇರ್ತಾರೆ. ಈ ಉಪವಾಸ ಇದ್ದವರ ಬಾಯಿಂದನೂ ವಾಸನೆ ಬರ್ತಾ ಇರುತ್ತೆ, ಅವ್ರು ಯಾವ ತರ ಇದನ್ನ ನಿರ್ವಹಣೆ ಮಾಡ್ಕೋಬೇಕಂತ? ಸರ್, ಇದು ಏನು ತುಂಬಾ ಒಳ್ಳೆ ಕ್ವಶನ್. ಯಾಕಂದ್ರೆ ಇದು ಇವಾಗ ಉಪವಾಸ ಇದ್ದಾಗ ಅಥವಾ ನೀವು ರಾತ್ರಿ ಮಲಗಿದಾಗೂ ಕೂಡ ಬಾಯಿ ರೆಸ್ಟ್ ಇರುತ್ತೆ. ನಾವು ಡೈಲಿ ಮಾರ್ನಿಂಗ್ ಇಂದ ಏನ್ ಮಾಡಿರ್ತೇವೆ, ಕಂಟಿನ್ಯೂ ವರ್ಕ್ ಕೊಟ್ಟಿರ್ತೇವೆ ಬಾಯಿಗೆ. ಅದು ಕಂಟಿನ್ಯೂ ಮೂಮೆಂಟ್ ಇದ್ದಾಗ ಏನಾಗಿರುತ್ತೆ, ಲಾಲಾರಸ ಅದು ಸಪ್ಲೈ ಇರುತ್ತೆ. ಸೊ ಅದರಿಂದ ಅವರಿಗೆ ಬಾಯಿಯ ವಾಸನೆ ತಡೆಗಟ್ಟಿರುತ್ತೆ. ಉಪವಾಸ ಇದ್ದಾಗ ನೀವು ಜಾಸ್ತಿ ಏನು ತಿನ್ನೋದಿಲ್ಲ, ಬಾಯಿ ಹಲ್ಲಿನ ಆಕ್ಷನ್ ಇರೋದಿಲ್ಲ, ನಾಲ್ಗೆ ಆಕ್ಷನ್ ಇರೋದಿಲ್ಲ. ಸೊ ಹಂಗಿದ್ದಾಗ ನೀವು ನೀರು ಕುಡಿಯೋದು ಒಳ್ಳೇದು. ಅದು ತಾತ್ಕಾಲಿಕ ಇರುತ್ತೆ. ಅದು ಉಪವಾಸ ಅವರು ಮುರಿದ ತಕ್ಷಣನೇ ಅವ್ರು ಏನ್ ಮಾಡ್ಬೇಕು, ಜಾಸ್ತಿ ನೀರು ಕುಡಿಯೋದ್ರಿಂದ ಡಿಹೈಡ್ರೇಷನ್ ಅವರಿಗೆ ಕಮ್ಮಿ ಆಗುತ್ತೆ, ಇದರಿಂದ ಅದು ಕಮ್ಮಿ ಆಗುವ ಸಾಧ್ಯತೆ ಇರುತ್ತೆ. ಮತ್ತೆ ಕೆಲವರು ಒಸಡಲ್ಲಿ ಈಗ ರಕ್ತಸ್ರಾವ ಆಗ್ತಾ ಇರುತ್ತೆ, ಅಂತವರ ಬಾಯಿಂದನೂ ದುರ್ವಾಸನೆ ಬರ್ತಾ ಇರುತ್ತೆ. ಇವರು ಯಾವ ತರ ಮುಂಜಾಗ್ರತೆಯನ್ನು ವಹಿಸ್ಕೋಬೇಕು? ಒಸಡು ಉಬ್ಬಿದಾಗ ಅಲ್ಲಿ ಏನು ಉಬ್ಬಿದ್ದ ಇರುತ್ತಲ್ಲ, ಅಲ್ಲಿಂದ ರಕ್ತ ಬರ್ತಿರ್ಬೋದು ಅಥವಾ ಕೀವಾಗಿರ್ಬೋದು, ಕೀಟಾಣುಗಳು ಅಲ್ಲಿ ಹೋಗಿ ಸಂಗ್ರಹಣಗೊಂಡಾಗ ಅದು ಮೇನ್ ನಮಗೆ ವಾಸನೆ ಬರಲು ಕಾರಣವಾಗುತ್ತದೆ. ಸೊ ಅದನ್ನ ನೀವು ದಂತ ವೈದ್ಯರಿಗೆ ಭೇಟಿಯಾಗಿ ಕ್ಲೀನ್ ಮಾಡಿಸ್ಕೊಳ್ಳೋದ್ರಿಂದ ಅದು ಕಡಿಮೆ ಆಗುತ್ತದೆ. ಓಕೆ, ಒಂದು ಕರೆ ಇದೆ ನೋಡೋಣ. ಹಲೋ ಹಲೋ ಹಲೋ, ನಮಸ್ಕಾರ, ಯಾರು ಮಾತಾಡಿದ್ರಿ? ಮುರುಗೇಪ್ಪ ಅವರೇ ನಮಸ್ಕಾರ. ಡಾಕ್ಟರ್ ಇದಾರೆ, ನೇರವಾಗಿ ಪ್ರಶ್ನೆ ಕೇಳಿ. ಈಗ 70 ವಯಸ್ಸಾಗಿವ್ರಿ. ಹಾ ಹೇಳ್ರಿ. ಅರ್ಧ ಹಲ್ಲು ಬಿದ್ದವ್ರಿ, ಅರ್ಧ ಹಲ್ಲು ಅದಾವ್ರಿ. ಹಾ ಸರ್ ಹೇಳಿ. ಸ್ವಲ್ಪ ದುರ್ವಾಸನೆ ಬರ್ತದ್ರಿ, ಅದಕ್ಕ ಪರಿಹಾರ ಏನ ಹೇಳ್ಬೇಕು? ನಿಮ್ದು ಹಳ್ಳ ಈಗ ಉಳಿದಿದ್ದು ಹಲ್ಲ ಅಳಗ್ಯಾಡತ್ತಾವೋ ಗಟ್ಟದಾವೋ ಹೆಂಗಿದ್ದಾವ ಸರ್? ಒಂದ ಎಲ್ಲ ಐತ್ರಿ, ಬಾಕಿದೆಲ್ಲ ಗಟ್ಟಿದಾವ್ರಿ. ಹುಳಕ್ ಏನಾದ್ರೂ ಇದೇನಾ ಹಲ್ಲಲ್ಲಿ? ಅದೇನ್ ಅಳಗ್ಯಾಡತ್ತೈತಲ್ರಿ ಸರ್, ಅದರದ ಸುತ್ತಮುತ್ತ ಏನ್ ವಸುಡೆ ತೊಂದರೆ ಆಗಿರುತ್ತಲ್ಲ, ಅದರಿಂದನೂ ನಿಮ್ಗೆ ಬಾಯಿಯ ದುರ್ವಾಸನೆ ಇರ್ಬೋದು. ಸೊ ಮೊದಲ್ ನೀವು ದಂತ ವೈದ್ಯರ ಹತ್ರ ತೋರಿಸಿ ಅದು ಚೆಕ್ ಮಾಡಿಸಿ ಕ್ಲೀನ್ ಮಾಡಿಸ್ಬೇಕು ಸರ್. ಉಳಿದ ಹಲ್ಲಿಗೆ ಅದು ಎಷ್ಟು ಮಟ್ಟಿಗೆ ಹಲ್ಲು ಉಳಿಸ್ಬೇಕು ಅಥವಾ ಹಲ್ಲು ತೆಗಿಸ್ಬೇಕು ಅಂತ ನಾವು ನೋಡಿದಾಗ ಗೊತ್ತಾಗುತ್ತೆ. ಹೇಳ್ರಿ ಸರ್. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಹಲೋ ಹಲೋ ಹಲೋ, ಯಾರ್ರಿ ಮಾತಾಡೋದು? ನಮಸ್ಕಾರ ಹೇಳಿ ಸರ್. ಸರ್ ಅದು ನೀವು ನಾಲ್ಕು ಹಲ್ಲು ಏನು ಉಳಿದಿದೆ ಅಲ್ಲ ಅದು ಗಟ್ಟಿ ಆಗಿದೆನಾ ಅಥವಾ ಲೂಸ್ ಆಗಿದೆನಾ ಅಂತ ಚೆಕ್ ಮಾಡಬೇಕು. ಅದು ಗಟ್ಟಿ ಆಗಿದ್ರೆ ಅದ್ರ ಸಪೋರ್ಟ್ ತಗೊಂಡು ಬೇಕಿದ್ರೆ ನೀವು ಸೆಟ್ ಹಾಕಿಸ್ಕೋಬಹುದು. ಅದು ಲೂಸ್ ಆಗಿದೆ, ಅದ್ರದ್ದು ಮೂಳೆ ಎಲ್ಲ ಸೌದಿದೆ, 50% ಮೇಲೆ ಅದ್ರ ಮೂಳೆ ಸೌದಿದೆ ಅಂತ ಅಂದ್ರೆ ಅದನ್ನು ಕೇಳಿಸಿ. ಹಾ ಹಾ, ಅದೇ ಸರ್ ನೀವು ಓಕೆ ಓಕೆ. ಅದು ಹಲ್ಲು ನೀವು ನಾಲ್ಕೇ ಉಳಿದಿದೆ ಅಂತಂದ್ರೆ ಅದು ಮೂಳೆ ಎಷ್ಟಿದೆ ಅಂತ ನೋಡ್ತಾರೆ. ನೀವು ದಂತ ವೈದ್ಯರ ಹತ್ರ ಹೋದ್ರೆ ಅದು ಹಲ್ಲು ಉಳಿಸ್ಬೇಕಾ ಅಥವಾ ಅದನ್ನ ಕೀಳಿಸಿ ಫುಲ್ ಸೆಟ್ ಹಾಕಿಸ್ಕೊಳ್ಳೋದು ಒಳ್ಳೇದು ಸರ್. ನೀವು ಹಲೋ ಹಲೋ, ಹಾ ಹೇಳಿ ಸರ್. ಯಾವ್ದಕ್ಕೂ ಒಂದ್ಸಲ ನೀವು ಎಸ್ ಡಿ ಎಂ ಆಸ್ಪತ್ರೆಗೆ ಬನ್ನಿ, ಬಂದು ಒಂದ್ಸಲ ತೋರಿಸಿ. ನಮಸ್ಕಾರ ನಮಸ್ಕಾರ. ಹಾ, ಇನ್ನೊಂದು ಕರೆ ಇದೆ. ಹಲೋ ನಮಸ್ಕಾರ, ಯಾರು ಮಾತಾಡೋದು? ನಮಸ್ತೆ ಸರ್, ನಾನು ಮಂಜುನಾಥ್ ಅಂತ ಲೋಕಾಪುರಿಂದ. ಸ್ವಲ್ಪ ಜೋರಾಗಿ ಮಾತಾಡಿ ಸರ್. ನಾನು ಮಂಜುನಾಥ್ ಅಂತ ಲೋಕಾಪುರಿಂದ. ಮಂಜುನಾಥ್ ಅವರೇ, ಡಾಕ್ಟರ್ ಇದ್ದಾರೆ, ನೇರವಾಗಿ ಪ್ರಶ್ನೆ ಕೇಳಿ. ನಮಸ್ತೆ ಸರ್. ನಮಸ್ತೆ ಸರ್, ಹೇಳಿ. ಅಂದ್ರೆ ವಿಸ್ಡಮ್ ಟೀತ್ ಅದನ್ನ ತಗ್ಸಿದ್ರೆ ಹೆಡ್ಡೇಕ್ ಬರೋದಾಗಿರ್ಬೋದು ಅಥವಾ ಮತ್ತೆ ಯಾವ್ದಾದ್ರೂ ಸೈಡ್ ಎಫೆಕ್ಟ್ ಏನಾದ್ರು ಇರುತ್ತಾ ಅಂತ? ಆ ತರ ಏನಿಲ್ಲ ಸರ್. ನೀವು ಅದೇ ವಿಸ್ಡಮ್ ಟೀತ್ ಅಂದ್ರೆ ಅದೇ ಬುದ್ಧಿ ಹಲ್ಲು ಅಂತ ನಾನು ಏನ್ ಹೇಳಿದೆ, ಅದು ಬರ್ಲಿಕ್ಕೆ ಜಾಗ ಇದ್ರೆ ಅದು ನಾರ್ಮಲ್ ಆಗಿ ಬರುತ್ತೆ. ಅದು ಬರ್ಬೇಕಾದ್ರೆ ನಿಮ್ಗೆ ಸ್ವಲ್ಪ ನೋವು ಆಗ್ಬೋದು, ಬಟ್ ಅದು ಜಾಗ ಇದ್ರೆ ಅದು ತಾನಾಗೆ ನ್ಯಾಚುರಲ್ ಆಗಿ ಬರುತ್ತೆ. ಬಟ್ ಇವಾಗ ಅದಕ್ಕೆ ಬರ್ಲಿಕ್ಕೆ ಜಾಗ ಇಲ್ಲ ಅಂತ ಅಂದ್ರೆ ಅದು ನಿಮ್ಗೆ ವಸಡೆಯಲ್ಲಿ ಉಬ್ಬು ಆಗ್ಬೋದು ಅಥವಾ ವಸಡೆಯಲ್ಲಿ ಕೀವ್ ಆಗ್ಬೋದು, ರಕ್ತ ಬರೋದು, ನೋವು ಆಗೋದು, ಇದು ಕಾಮನ್ ಇರುತ್ತೆ. ಸೊ ಅದು ಉಳಿಸೋಕ್ಕಿಂತ ತಗ್ಸೋದೇ ವಾಸಿ. ಆ ತರ ಏನಿರಲ್ಲ, ಆ ತರ ಏನಿರಲ್ಲ ಸರ್. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಡಾಕ್ಟರ್. ಮುಖ್ಯವಾಗಿ ಈ ದುರ್ವಾಸನೆಯಲ್ಲೂ ನಾನಾ ರೀತಿಯ ವಿಧಗಳ ವಾಸನೆಗಳು ಬರ್ತವೆ, ಅವು ಯಾವ ಅಂತ ನಮ್ಮ ಕೇಳುಗರಿಗೆ ತಿಳಿಸಬಹುದಲ್ಲ? ಈಗ ನಿಮ್ಗೆ ನಾರ್ಮಲ್ ಊಟದ್ರಿಂದ ಸ್ಟಾರ್ಟ್ ಮಾಡ್ತೇನೆ. ಈರುಳ್ಳಿ ಆಗ್ಲಿ, ಬೆಳ್ಳುಳ್ಳಿ, ಕ್ಯಾಬೇಜ್, ಈ ತರ ಸಲ್ಫರ್ ಇರುವುದು ಏನ್ ಪದಾರ್ಥ ಇರುತ್ತಲ್ಲ, ಅದು ತಿಂದಾಗ ನಿಮ್ಗೆ ಕಾಮನ್ ಇದರಿಂದನೇ ವಾಸನೆ ಬರ್ತಾ ಇರುತ್ತೆ ಅಂತ ಗೊತ್ತಾಗುತ್ತೆ. ಸೊ ಆ ತರ ಪದಾರ್ಥ ತಿಂದಾಗ ನೀವು ಬ್ರಷ್ ಮಾಡೋದು ಒಳ್ಳೇದು. ಅಥವಾ ಇದು ನೀವು ಡಯಾಬಿಟಿಸ್ ಇದ್ದಾಗ ಎಸಿಟೋನ್ ಸ್ಮೆಲ್ ಅಂತ ಹೇಳ್ತಾರೆ, ಇದು ಅದಿದ್ದಾಗ ನೀವು ಅನ್ಕಂಟ್ರೋಲ್ ಡಯಾಬಿಟಿಸ್ ಇದ್ರೆ ಅದು ಕಂಟ್ರೋಲ್ ಬರೋದು ಒಳ್ಳೇದು. ಅದಾದಾಗ ಏನಾಗುತ್ತೆ, ಅದು ನೀವು ಸ್ವಚ್ಛ ಮಾಡೋದ್ರಿಂದ ಆಗಲಿ ಅಥವಾ ಬ್ರಷ್ ಮಾಡೋದ್ರಿಂದ ಆಗಲಿ ಅದು ಕಂಟ್ರೋಲ್ ಅಂದ್ರೆ ಒಂಥರ ಕೆಟ್ಟ ಹಣ್ಣಿನ ವಾಸನೆ ತರ ಈ ಮಧುಮೇಹಗಳಲ್ಲಿ ಬರುತ್ತೆ. ಮತ್ತೆ ಇವಾಗ ಪ್ರೆಗ್ನೆಂಟ್ ಮಹಿಳೆಯರಿಗಾದ್ರೂ ಇರ್ಬೋದು, ಅಥವಾ ಅವ್ರಿಗೇನಾಗುತ್ತೆ ಹಾರ್ಮೋನ್ ಕಾರಣಗಳಿಂದ ವಸುಡೆ ರಕ್ತ ಬಂದಾಗ ಅದು ಒಂಥರ ಕೀವು ಇದ್ದಾಗ ಅದು ಟೇಸ್ಟ್ ಬೇರೆ ಇರುತ್ತೆ ಅವರಿಗೆ. ಸೊ ಅದಿದ್ದಾಗ ನೀವು ದಂತ ವೈದ್ಯರಿಗೆ ತೋರಿಸಿ ಅದು ಚಿಕಿತ್ಸೆ ಪಡೆಯೋದು ಒಳ್ಳೇದು. ಆಮೇಲೆ ಇನ್ನು ಕೆಲವರಲ್ಲಿ ಸತ್ತ ಇಲ್ಲಿ ವಾಸನೆ ಬರುತ್ತೆ, ಆ ತರ ಒಂದು ಸ್ಮೆಲ್ಲೂ ಬರ್ತಿರುತ್ತೆ, ಅಂದ್ರೆ ಅದು ಯಾವ ಕಾಯಿಲೆಗೆ ಸಂಬಂಧಪಟ್ಟಿದ್ದಂತ ಹೇಳ್ಬೋದು? ಅದು ಸರ್ ಇದು ಹುಳುಕು ಹಲ್ಲು ಏನಿರುತ್ತಲ್ಲ, ಹುಳುಕು ಹಲ್ಲು ಹಂಗೆ ಇಟ್ಕೊಂಡ್ರೆ ಅದು ಅವ್ರು ತೋರಿಸ್ತಿಲ್ಲ ಅಂತ ಅಂದ್ರೆ ಕೀವ್ ಆಗಿ ಆಗಿ ಆಗಿ ಅದು ಆ ತರ ಸ್ಮೆಲ್ ಬರುತ್ತೆ. ಅಂದ್ರೆ ಅದು ಶ್ವಾಸಕೋಶಕ್ಕೆ ಸಂಬಂಧ, ಹೌದು, ಶ್ವಾಸಕೋಶದಿಂದನೇ ನಿಮ್ಗೆ ಅದು ಬರುತ್ತೆ. ಹುಳುಕಲ್ಲಾಗ್ಬೋದು ಅಥವಾ ಸಮಟೈಮ್ಸ್ ನಾವು ಲಿವರ್ ಪ್ರಾಬ್ಲಮ್ ಅಂತ ಹೇಳ್ಬೋದು, ಕಿಡ್ನಿ ಪ್ರಾಬ್ಲಮ್ ಅಂತ ಹೇಳ್ಬೋದು. ಇನ್ನು ಕೆಲವರು ಬಾಯಿಂದ ದುರ್ನಾತ ಅಂದ್ರೆ ಈ ಮಲದ ವಾಸನೆ ಆ ತರದೆಲ್ಲ ಸ್ಮೆಲ್ ಬರ್ತಿರುತ್ತೆ. ಈ ಎಲ್ಲ ಇದಕ್ಕೆ ಯಾವ ತರ ಅವರು ಸ್ವಚ್ಛತೆಯನ್ನು ಇಟ್ಕೊಳ್ಳೋದು, ದಿನನಿತ್ಯ ರೂಟೀನ್ ಆಗಿ ಯಾವ ತರ ಕೈಗೊಳ್ಬೇಕಂತ? ಈಗ ನೀವು ಹೇಳಿದ ತರ ದುರ್ನಾತ ಅಂದ್ರೆ ಕರುಳಿಂದನೂ ಇರ್ಬೋದು. ಈಗ ಅವರು ಊಟ ಮಾಡಿದ್ದೆ ಅದೆಲ್ಲ ವಾಪಸ್ ಬಾಯಿಗೆ ಬರ್ತಿರುತ್ತೆ ಅಥವಾ ಸಿವಿಯರ್ ಅಸಿಡಿಟಿ ಇರ್ಬೋದು, ಈ ತರ ತೊಂದರೆ ಇದ್ದಾಗ ಅವರು ಒಮ್ಮೆ ಫಿಸಿಷಿಯನ್ಗೆ ತೋರಿಸ್ಬೇಕು ಸರ್. ಅವ್ರ ಈ ಸಮಸ್ಯೆಗೆ ಅವರು ಪರಿಹಾರ ಹೇಳ್ತಾರೆ. ಅದ ಬಾಯಿ ಆರೋಗ್ಯ ಹೇಗೆ ಕಾಪಾಡಬೇಕು ಅಂದ್ರೆ ಡೈಲಿ ನೀವು ಎರಡು ಸತಿ ಬ್ರಷ್ ಮಾಡಬೇಕು. ಈಗ ಸ್ವಲ್ಪ ಜನ ಕೈಯಿಂದ ಯೂಸ್ ಮಾಡ್ತಾರೆ, ಸ್ವಲ್ಪ ಜನ ಪೌಡರ್ ಯೂಸ್ ಮಾಡ್ತಾರೆ, ಅದ್ ಬಿಟ್ಟು ಬ್ರಷ್ ಯೂಸ್ ಮಾಡಿ, ಪೇಸ್ಟ್ ಯೂಸ್ ಮಾಡಿ, ಎರಡು ಸತಿ ನೀವು ಬ್ರಷ್ ಮಾಡಿ, ಮತ್ತೆ ಚೆನ್ನಾಗಿ ನೀವು ಏನಾದರೂ ತಿಂದಾಗ ಚೆನ್ನಾಗಿ ನೀರಿನಿಂದ ಬಾಯಿ ಮುಕ್ಕೊಳಿಸಿ. ಈ ತರ ನೀವೆಲ್ಲ ಈ ಕ್ರಮ ನೀವು ಮಾಡಿದ್ರೆ ಅದು ತಾನಾಗೆ ಕ್ರಮೇಣ ಕಮ್ಮಿ ಆಗ್ತಾ ಬರುತ್ತೆ. ಇನ್ನೊಂದು ಕರೆ ಇದೆ ನೋಡೋಣ. ಹಲೋ ಹಲೋ ಹಲೋ, ನಮಸ್ಕಾರ, ಯಾರು ಮಾತಾಡೋದು? ಭೀಮರಾವ್ ಕೊಕ್ಕಟ್ಟೆ ಮಾತಾಡೋದ್ರಿ. ನಮಸ್ಕಾರ, ಹೇಳ್ರಿ ನಿಮ್ಮ ಪ್ರಶ್ನೆ. ಡಾಕ್ಟರ್ ಇದಾರೆ, ನೇರವಾಗಿ ಕೇಳಿ. ನಮ್ಮ ಮನೆಯವರಿಗೆ ಮುಂದಿನ ನಾಲ್ಕು ಹಲ್ಲು ತೆಗೆದು ಹಾಕಿದೇವ್ರಿ. ಹಾ ಸರ್. ಹಲ್ಲು ಹಾಕಿದಂದ್ರೆ ಬಾಯಾಗ ದುರ್ವಾಸನೆ ಬರಾಯ್ತ್ರಿ. ಸರ್, ಅದು ಫಿಕ್ಸ್ ಇದೇನಾ ಅಥವಾ ತೆಗೆದ್ ಹಾಕದಿದೇನಾ? ಹೆಂಗೆ ಫಿಕ್ಸ್ ಸರ್? ಫಿಕ್ಸ್ ಇದ್ದಾಗ ಏನಾಗುತ್ತೆ, ನೀವು ಊಟ ಮಾಡಿದ್ದು ಅದು ಹಿಂದ್ಗಡೆ ಹೋಗಿ ಕುತ್ಕೊಳ್ಳೋದ್ರಿಂದ ಅಲ್ಲಿ, ನಾನು ಅದೇ ನಿಮ್ಗೆ ಹೇಳಿದೆ, ಅದು ಪ್ಲಾಕ್ ಅಂತ ನಿಮ್ಗೆ ಅದು ಇದು ಕೀಟಾಣುಗಳದು ಸಂಗ್ರಹಣಗೊಂಡು ಅದು ಕ್ಯಾಲ್ಕುಲಸ್ ಅಂತ ಗಟ್ಟಿಯಾಗಿ ಸಿಮೆಂಟ್ ತರ ಆಗುತ್ತೆ ಸರ್. ಅದು ನೀವು ಮುಂದ್ಗಡೆಯಿಂದ ಏನೋ ಕ್ಲೀನ್ ಮಾಡ್ಕೋತೀರಾ, ಆದ್ರೆ ಒಳಗಡೆ ಭಾಗ ನೀವು ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಅದು ಕಷ್ಟ ಆಗುತ್ತೆ. ಸೊ ನೀವು ಹಲ್ ಸೆಟ್ ಹಾಕಿಸಿದ ಮೇಲೆ ಬರೀ ಹಾಕಿಸಿದಾಯ್ತು ಅಂತ ಬಿಟ್ರೆ ಅಲ್ಲ, ಅದು ಆರು ತಿಂಗಳಿಗೊಮ್ಮೆ ಹೋಗಿ ನೀವು ಚೆಕಪ್ ಮಾಡಿಸ್ಲೇಬೇಕು. ಅಲ್ಲಿ ಊಟ ಕುತ್ಕೊಂಡು ಅಥವಾ ಊಟ ಅಲ್ಲಿ ಸಿಕ್ಕೊಂಡು ಅದರಿಂದನೂ ನಿಮಗೆ ಕೀವ್ ಆಗಿ ಅದರಿಂದ ವಾಸನೆ ಬರೋ ಸಾಧ್ಯತೆ ಇರುತ್ತೆ. ನಮಸ್ಕಾರ. ನಮಸ್ಕಾರ ಸರ್. ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ರೀ, ನಮಸ್ಕಾರ, ಹೇಳ್ರಿ ಯಾರು? ಜಮಖಂಡಿ ತಾಲೂಕು ಬಿದ್ರಿ ಗ್ರಾಮ ರೀ. ಹ್ಞೂ ರೀ. ನಮ್ದು ಬಾಯಿ ವಾಸನೆ ಬರ್ತದ್ರಿ. ತಮ್ಮ ಹೆಸರೇನ್ರಿ? ನಾವು ಬಸವೇಗ ನಾಚಾರ್ಯ. ಹಾ ಹೇಳ್ರಿ ಬಸವೇಗ ಸರ್, ಹೇಳ್ರಿ ಏನ್ ತೊಂದ್ರೆ ಐತ್ರಿ? ಅವ್ರಿಗೆ ಬಾಯಿ ವಾಸನೆ ಬರ್ತದೆ. ನಿಮ್ದು ವಯಸ್ಸು ಎಷ್ಟ್ರಿ ಸರ್? ಈಗ 65 ರೀ. ಓಕೆ ಓಕೆ ಸರ್. ಏನಾಗುತ್ತೆ, ವಯಸ್ಸಾದಂಗಾದಂಗೆ ಡಿಹೈಡ್ರೇಷನ್ ಅಂತ ಹೇಳ್ತೀವಿ, ಅಂದ್ರೆ ಬಾಯಿಯ ಒಣಗುವಿಕೆ ಒಂದು ಕಾಮನ್ ರೀಸನ್ ಇರ್ತದೆ. ಸೊ ನೀವು ದಿನಾಲು ನೀವು 2-3 ಲೀಟರ್ ಮಾತ್ರ ನೀರು ಚೆನ್ನಾಗಿ ಕುಡೀರಿ, ಮತ್ತು ಒಮ್ಮೆ ನೀವು ದಂತ ವೈದ್ಯರ ಹತ್ರ ಹೋಗಿ ತೋರಿಸಿ ಅದಕ್ಕೆ ಕಾರಣ ಏನು ಅಂತ ಅವ್ರು ಹೇಳ್ತಾರೆ. ವಯಸ್ಸಾದಾಗ ಏನಾಗುತ್ತೆ, ಹಲ್ಲು ಲೂಸ್ ಆಗೋದು ಅಥವಾ ಒಸಡೆ ಕೆಳಗೆ ಜರಿಯೋದು ಅಥವಾ ನೀವು ಏನಾದರೂ ತಿಂದಾಗ ಊಟ ಹೋಗಿ ಎರಡು ಹಲ್ಲು ಮಧ್ಯೆ ಸಿಕ್ಕೊಂಡು ಅದರಿಂದನೂ ನಿಮಗೆ ತೊಂದರೆ ಆಗಿರ್ತದೆ. ಸೊ ಹಲವಾರು. ಹಾ ಹಾ ಹಾ, ಅದೇ ಸರ್, ಅದೇ ನಾನು ಹೇಳ್ದಾಗೆ ಒಂದು ಕಾಮನ್ ರೀಸನ್ ಅಂದ್ರೆ ಡಿಹೈಡ್ರೇಷನ್ ಇರುತ್ತೆ. ಸೊ ಅದನ್ನು ನಿಮ್ಗೆ ನೀರು ಕುಡಿದ್ರು ನಿಮ್ಗೆ ತೊಂದರೆ ಆಗ್ತಾ ಇದೆ ಅಂದ್ರೆ ಒಮ್ಮೆ ನೀವು ಹತ್ತಿರವಾದ ದಂತ ವೈದ್ಯರ ಬಳಿ ಹೋಗಿ ತೋರಿಸಿ. ಹಾ ಹಾ ಹಾ, ಓಕೆ. ನೀವು ಓಕೆ, ಶುಗರ್ ಇರೋದು ಒಂದು ಕಾರಣ ಸರ್, ಬಾಯಿಯ ವಾಸನೆ ಬರ್ಲಿಕ್ಕೆ ನಿಮ್ದು ಅನ್ಕಂಟ್ರೋಲ್ಡ್ ಶುಗರ್ ಇರೋದು ಒಂದು ಕಾರಣ ಆಗಿದೆ. ಸರಿ, ಯಾವ್ದಕ್ಕೊಂದ್ಸಲ SDM ಆಸ್ಪತ್ರೆಗೆ ಒಂದು ತೋರಿಸಿ. ನಮಸ್ಕಾರ. ನಮಸ್ಕಾರ ಸರ್. ಸಮಯ ಆಗ್ತಾ ಬಂತು. SDM ಆರೋಗ್ಯ ಸಂವಾದ ಇಂದಿನ ವಿಷಯ ಆಗಿತ್ತು, ಬಾಯಿಯ ದುರ್ವಾಸನೆ. ಈ ವಿಷಯದ ಕುರಿತು ಡಾಕ್ಟರ್ ಗಿರಿಜಾ ಅರಶಿಣಗುಡಿಯವರು ಇವತ್ತು ನಮಗೆ ಮಾಹಿತಿಯನ್ನು ಮಾಡಿಕೊಟ್ರು. ಇವರು ಯಾವ ದಿನದಲ್ಲಿ ಲಭ್ಯ ಇರ್ತಾರಂದರೆ ಸೋಮವಾರದಿಂದ ಶನಿವಾರದವರೆಗೆ. ದೂರವಾಣಿ ಸಂಖ್ಯೆ ಆಸ್ಪತ್ರೆಯದ ಇವರನ್ನು ಸಂಪರ್ಕಿಸಬೇಕಾದರೆ 0836-246-8142, ಮತ್ತು ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆ 0836-247-7777, 3-2-1-0-0-0-7-1-8-7-0-0-0. ಈ ವಾರದ ಬಹುಮಾನ ಪ್ರಶ್ನೆ ಏನಪ್ಪ ಅಂದರೆ, ಬಾಯಿಯ ದುರ್ವಾಸನೆಗೆ ಮುಖ್ಯ ಕಾರಣವೇನು? ಈ ವಾರದ ಬಹುಮಾನ ಪ್ರಶ್ನೆ, ಬಾಯಿಯ ದುರ್ವಾಸನೆಗೆ ಮುಖ್ಯ ಕಾರಣವೇನು? ಸರಿಯಾದ ಉತ್ತರವನ್ನು ಪ್ರಾಂಶುಪಾಲರು, SDM ವೈದ್ಯಕೀಯ ಕಾಲೇಜು, ಮಂಜುಶ್ರೀ ನಗರ, ಸತ್ತೂರು, ಧಾರವಾಡ 580009 ಈ ಪಿನ್ಕೋಡ್ಗೆ ತಾವು ಕಾರ್ಯಕ್ರಮ ಮುಗಿದ 10 ದಿನದೊಳಗಾಗಿ ತಮ್ಮ ಉತ್ತರಗಳನ್ನು ತಲುಪಿಸಬೇಕು. ಇನ್ನು ದಿನಾಂಕ 15/7/2025 ಕೇಳಿದ ಪ್ರಶ್ನೆ, ಮಗುವಿನ ತೊದಲುವಿಕೆಯನ್ನು ಹೆಚ್ಚಿಸುವ ಸಾಧ್ಯತೆ ಇರುವ ಜೀವನದ ಘಟನೆಗಳು ಯಾವುವು? ಸರಿಯಾದ ಉತ್ತರ, ಮನೆಯಲ್ಲಿನ ಬದಲಾವಣೆಗಳು, ಹೊಸ ಶಾಲೆ ಸೇರುವುದು, ಕುಟುಂಬದಲ್ಲಿ ಕಲಹ, ಹೊಸ ಪರಿಸರಕ್ಕೆ ಹೋಗುವುದು, ಇಂಥ ಅಂಶಗಳು ಮಗುವಿನ ತೊದಲುವಿಕೆಯನ್ನು ಹೆಚ್ಚಿಸುವ ಸಾಧ್ಯತೆ ಇರ್ತದೆ. ಬಹುಮಾನ ಗಳಿಸಿದವರು ಅನಂತಕುಮಾರ್ ಸನ್ನಾಪ್ ತಿಮ್ಮೇಗೌಡ, ಅಗಚಳ್ಳಿ ಪೋಸ್ಟ್ ದಡಗ, ಬೆಳ್ಳೂರು ಹೋಬಳಿ, ತಾಲೂಕು ನಾಗಮಂಗಲ, ಜಿಲ್ಲಾ ಮಂಡ್ಯ. ಅನಂತಕುಮಾರ್ ಅವರೇ, ಅಭಿನಂದನೆಗಳು. ನಿಮಗೆ ಒಂದು ವಾರದೊಳಗೆ ಮನಿ ಆರ್ಡರ್ ಮೂಲಕ ಬಹುಮಾನ ತಲುಪ್ತದೆ. ಮುಂದಿನ ಮಂಗಳವಾರದ ವಿಷಯ,